ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಪ್ರೋಗ್ರಾಮ್. ಇದು ಯಾವಾಗಿಂದ ಪ್ರಾರಂಭ ಆಯಿತು ನಮ್ಮ ಭಾರತ ದೇಶದಲ್ಲಿ, ಮತ್ತು ಇದು ಯಾವ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಥವಾ ರಾಜ್ಯ ಸರ್ಕಾರದ ಯೋಜನೆ ಹೇಗೆ? ಈ ಒಂದು NIP ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಪ್ರೋಗ್ರಾಮ್ ಅಥವಾ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ. ಈ ಒಂದು ಯೋಜನೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು 2019 ಈ ಒಂದು ಯೋಜನೆ ಪ್ರಾರಂಭ ಆಗಿದೆ. ಈ ಒಂದು ಯೋಜನೆಯಡಿ ದೇಶಾದ್ಯಂತ ಎಲ್ಲಿ ಈ ಒಂದು ಕೃತಕ ಗರ್ಭಧಾರಣೆ ಕಾರ್ಯಕ್ರಮ 50%ಕ್ಕಿಂತ ಕಡಿಮೆ ಇದೆ, ಯಾವ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮನ ಅಳವಡಿಸಿಕೊಂಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಸುಮಾರು 17 ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 2019 ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದರು. ಸೊ ಮೊದಲನೇ ಹಂತದಲ್ಲಿ ನಾವು ಸುಮಾರು 200 ಹಳ್ಳಿಗಳನ್ನ ನಮ್ಮ ಜಿಲ್ಲೆಯಲ್ಲಿ ಅಳವಡಿಸ್ಕೊಂಡಿದ್ವಿ. ಸೊ ಎರಡನೇ ಹಂತದಲ್ಲಿ ಸುಮಾರು 500 ಹಳ್ಳಿಗಳನ್ನ ಅಳವಡಿಸ್ಕೊಂಡಿದ್ವಿ ಈ ಒಂದು ಯೋಜನೆಗೆ, 5 ಹಳ್ಳಿಗಳನ್ನ. ಇನ್ನ 3ನೇ ಹಂತದ ಈಗ ನಡೀತಾ ಇರೋದು, ಸುಮಾರು ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲಿ ಈ ಒಂದು ಯೋಜನೆಯನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ. ಈಗ 4ನೇ ಹಂತದ ಒಂದು ಯೋಜನೆ ಮುಂದುವರಿತದೆ ಅಂತ ಸೂಚನೆಯನ್ನು ತಿಳಿಸಿದ್ದಾರೆ. ಸೊ 4ನೇ ಹಂತದೂ ಸಹ ಈ ಒಂದು ಯೋಜನೆ ಮುಂದುವರಿಬೋದು ನಮ್ಮ ಜಿಲ್ಲೆಯಲ್ಲಿ. ಈ ಒಂದು ಯೋಜನೆಯಲ್ಲಿ ಏನು ನಮಗೆ ವರದಾನ ಆಗಿದೆ ಅಂತಂದರೆ, ಮುಖ್ಯವಾಗಿ ರೈತನ ಮನೆ ಬಾಗಿಲಿಗೆ ನಾವು ಉಚಿತವಾಗಿ ಈ ಒಂದು ಕೃತಕ ಗರ್ಭಧಾರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾವ್ಯಾವ ಪ್ರಾಣಿಗಳಲ್ಲಿ ಇದು ಅನುಷ್ಠಾನ? ಮುಖ್ಯವಾಗಿ ದನ ಮತ್ತು ಎಮ್ಮೆಗಳಲ್ಲಿ ನಾವು ಈ ಒಂದು ಕೃತಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂಚೆ ಏನಾಗ್ತಾ ಇತ್ತು ಅಂದರೆ, ನಮ್ಮಲ್ಲಿ ಚಿಕಿತ್ಸೆಗೆ ನಮ್ಮ ಸಂಸ್ಥೆಗಳಿಗೆ ಈ ಬೆಲೆ ಬಂದಂತ ದನಗಳನ್ನ ತಗೊಂಡ್ಬರ್ಬೇಕಾಗ್ತಿತ್ತು. ಅದಕ್ಕೆ ನಾವು 15 ರೂಪಾಯಿ ಸೇವಾ ಶುಲ್ಕನ ನಾವು ನಿಗದಿಪಡಿಸಿದ್ವಿ. ಆಮೇಲೆ ರೈತನಿಗೆ ಕಷ್ಟ ಆಗ್ತಿತ್ತು, ಸುಮಾರು ದೂರದಿಂದ ಹಳ್ಳಿಯಿಂದನೋ ಅಥವಾ ಅಲ್ಲಿ ಸಂಸ್ಥೆಗೆ ತಗೊಂಬಂದು ಅವನು ಮಾಡಿಸ್ಕೊಂಡು ಹೋಗೋದಕ್ಕೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ಒಂದು ಗರ್ಭ ಧರಿಸುವಂತ ಪ್ರಮಾಣನೂ ಸಹ ಕಡಿಮೆ ಇತ್ತು. ಸೊ ಈ ನಿಟ್ಟಿನಲ್ಲಿ ಏನಾಯ್ತು ಅಂದ್ರೆ, ಇದು ಉಚಿತವಾಗಿ ರೈತನ ಮನೆ ಬಾಗಿಲಿಗೆ ಅವನು ಒಂದು ಫೋನ್ ಕರೆ ಮಾಡಿದ್ರೆ ಸಾಕು, ನಮ್ಮ ಏನು ಅಧಿಕಾರಿ ಸಿಬ್ಬಂದಿ ಅಥವಾ ನಮ್ಮ ಕೃತಕ ಕಾರ್ಯಕರ್ತರು ಏನಿದ್ದಾರೆ ಅವನಿಗೆ ನಿಗದಿಪಡಿಸಿದ ಸಮಯದಲ್ಲಿ ಹೋಗಿ ಒಂದು ಈ ಒಂದು ಕೃತಕ ಕಾರ್ಯಕ್ರಮನ ಅವನ ಒಂದು ರಾಸುಗಳ ಮೇಲೆ ಬೇರೆ ಒಂದು ಇಂಜೆಕ್ಷನ್ ಮಾಡಿ ಬರ್ತಾರೆ. ಮುಂಚೆ ಏನಾಗಿತ್ತು, ಒಂದು ಹಾಲಿನ ಉತ್ಪಾದನೆ ಹೆಚ್ಚು ಮಾಡೋಕ್ಕೋಸ್ಕರ ನಾವು ಈ ಜರ್ಸಿ HF ಮಿಶ್ರ ತಳಿ ಮತ್ತು ಎಮ್ಮೆಗಳಲ್ಲಿ ಮುರ್ರಾ ತಳಿ, ಆಮೇಲೆ ಸ್ಥಳೀಯವಾಗಿ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಕಿಲಾರ್ ಇರ್ಬೋದು, ಅದು ಹಳ್ಳಿಕಾರ್ ಇರ್ಬೋದು ಅಥವಾ ಓಂಗಲ್, ಈ ತರ ತಳಿಗಳು ಮಾತ್ರ ನಾವು ನಮ್ಮ ಒಂದು ಬೆಲೆ ಬಂದಂತ ದನಗಳಿಗೆ ನಾವು ನೀಡ್ತಾ ಇದ್ವಿ. ಬಟ್ ಈ ಒಂದು ಯೋಜನೆಯಲ್ಲಿ ಏನಾಗಿದೆ, ನಮ್ಮ ದೇಶದಲ್ಲಿ ಇರತಕ್ಕಂಥ ಹೆಚ್ಚು ಹಾಲು ಉತ್ಪಾದನೆ ಮಾಡತಕ್ಕಂಥ ರಾಸುಗಳ ಒಂದು ವೀರ್ಯವನ್ನು ಸಹ ನಾವು ಈಗ ಉಪಯೋಗಿಸ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಗಿರ್ ತಳಿ ಇರ್ಬೋದು, ಥಾರ್ಪಾರ್ಕರ್, ಓಂಗ್ ಮತ್ತು ನಮ್ಮ ದೇಶದ ತಳಿ ಆದಂತ ಈ 3-4 ತಳಿಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ. ಇದರಿಂದ ಏನು ಒಂದು ರೈತನಿಗೆ ಉಪಯೋಗ ಆಗಿದೆ ಅಂತಂದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ, ಜೊತೆಗೆ ಹಾಲಿನ ಉತ್ಪಾದನೆ ಜಾಸ್ತಿ ಇರ್ತದೆ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಳೀಯ ಒಂದು ತಳಿಗಳ ಏನು ಹಾಲಿನ ಉತ್ಪಾದನೆ ಜಾಸ್ತಿ ಇರೋದಿಲ್ಲ. ಈ ಕಿಲಾರ್ ತಳಿ ಇರ್ಬೋದು ಅಥವಾ ದೇವಣಿ ತಳಿ ಇರ್ಬೋದು, ಇದು ಏನಿರ್ತವೆ, ಕಡಿಮೆ ಹಾಲು ಉತ್ಪಾದನೆ ಇರ್ತದೆ. ಜೊತೆಗೆ ನಮ್ಮ ಒಕ್ಕಲುತನಕ್ಕೆ ಬೇಕಾದಂತ ಊರುಗಳು ಸಿಗ್ತವೆ, ಆದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಇರ್ತದೆ. ಅದೇ ಒಂದು ಗಿರ್ ತಳಿ ಇರ್ಬೋದು ಅಥವಾ ಥಾರ್ಪಾರ್ಕರ್ ತಳಿ ಇರ್ಬೋದು, ಇವನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಏನಾಗ್ತದೆ, ಸುಮಾರು ಹಾಲಿನ ಜೊತೆಗೆ ಒಂದು ಊರಿಗಳ ಕರುಗಳನ್ನ ನಾವು ಒಕ್ಕಲುತನಕ್ಕೆ ಉಪಯೋಗಿಸಬಹುದು, ಹಾಲಿನ ಉತ್ಪಾದನೆ ಸಹ ಚೆನ್ನಾಗಿರ್ತದೆ, ಎರಡು ಅನುಕೂಲ ಆಗೋದ್ರಿಂದ ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ರೈತರಿಗೂ ಸಹ ಇದು ಉಪಯೋಗ ಆಗಿದೆ ಅಂತ ಈಗ ಮನವರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚು ಈಗ ಒಂದು ಕೃತಕ ಕಾರ್ಯಕ್ರಮ ನಮ್ಮ ರೈತರು ಉಪಯೋಗ ತೆಗೆದುಕೊಳ್ತಾ ಇದ್ದಾರೆ. ಹೇಗೆ ಇಲ್ಲಿ ಕೃತಕ ಗರ್ಭಧಾರಣೆ ಅಂತಂದ್ರೆ, ಹಳ್ಳಿಯ ಒಂದು ಮಟ್ಟದಲ್ಲಿ ಏನಾದರೂ ಒಂದು ಹೆಲ್ಪ್ ಲೈನ್ ಇದೆಯಾ ಇದಕ್ಕೆ ಮಾಡ್ಲಿಕ್ಕೆ, ಅಥವಾ ಅವರು ನಿಮ್ಮ ನೇರವಾಗಿ ಪಶು ಆಸ್ಪತ್ರೆ ಸಿಬ್ಬಂದಿಗೆ ಫೋನ್ ಮಾಡಬೇಕಾ, ಹೇಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಎಲ್ಲ ರೈತರಿಗೆ? ಈಗ ಮುಖ್ಯವಾಗಿ ನಾವೇನ್ ಮಾಡಿದೀವಿ, ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಅಧಿಕಾರಿ ಸಿಬ್ಬಂದಿ ಮತ್ತೆ ಈ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಿರ್ಬೋದು ಅಥವಾ KMF ನಲ್ಲಿರ್ತಕ್ಕಂಥ ಕಾರ್ಯಕರ್ತರದ್ದು, ಇವರಿಗೆ ನಿರ್ದಿಷ್ಟ ಒಂದು ಗ್ರಾಮನ ನಾವು ಆಯ್ಕೆ ಮಾಡಿರ್ತೀವಿ. ಸೊ ಒಂದು ಗ್ರಾಮಕ್ಕೆ ಇಂಥವ್ರು ಇಂಥ ಅದು ಅಲ್ಲಿ ಏನ್ ಮಾಡ್ತೀವಿ, ಆ ಒಂದು ಗ್ರಾಮದಲ್ಲಿ ಒಂದು ಎಲ್ಲ ರೈತರಿಗೆ ಈ ತರ ಬೆಲೆ ಬಂದಾಗ ಇಂಥವ್ರಿಗೆ ನಂಬರ್ಗೆ ಫೋನ್ ಮಾಡ್ರಿ, ಅವ್ರು ಬಂದು ಮಾಡ್ತಾರೆ ಅಂತ ನಾವು ಮನವರಿಕೆ ಮಾಡಿಕೊಟ್ಟಿದೀವಿ. ಆ ನಿಟ್ಟಿನಲ್ಲಿ ಇದು ಒಂದು ಕಾರ್ಯಕ್ರಮ ಬಹಳ ಸುಗಮ ರೀತಿಯಲ್ಲಿ ರೈತರಿಗೆ ಅನುಕೂಲನೂ ಆಗಿದೆ, ಜೊತೆಗೆ ಈ ಮಾಡ್ತಕ್ಕಂತ ಕಾರ್ಯಕರ್ತರಿಗೂ ಸಹ ನಾವು ಗೌರವಧನ ಕೊಡ್ತಾ ಇದೀವಿ. ಅವನಿಗೂ ಸಹ ಒಂದು ಪ್ರೋತ್ಸಾಹನ ನೀಡೋದ್ರಿಂದ ಅವನು ಅತಿ ಅವನಿಗೆ ಉದ್ಯೋಗ ಸಿಕ್ಕದಂಗೆ, ಜೊತೆಗೆ ಅವನು ಖುಷಿಯಿಂದ ಈ ಒಂದು ಕೆಲಸನ ನಿರ್ವಹಿಸ್ತಾ ಇದ್ದಾನೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಹೇಗೆ ಇಲ್ಲಿ ಭಾಗವಹಿಸ್ತಿದ್ದಾರೆ, ಇದ್ರ ಬಗ್ಗೆ ತಿಳುವಳಿಕೆ ಬಂದಿದೆ ಎಲ್ಲ ರೈತರಲ್ಲಿ, ಯೋಜನೆ ಲಾಭ ಪಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ? ಎಲ್ಲ ಬರ್ತಾ ಇದಾರೆ. ಮುಂಚೆ ಈ ಒಂದು ಕೃತಕ ಗರ್ಭಧಾರಣೆ ಮಾಡೋದ್ರಿಂದ ಊರಿಗರು ಹುಟ್ಟಿದ್ರೆ ಅದು ಜರ್ಸಿ HF ಇತ್ತಂದ್ರೆ ಕೆಲ್ಸಕ್ಕೆ ಬರಲ್ಲ ಸರ್, ಮಾಡಿಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಒಂದು ದೇಶದ ಹೆಚ್ಚು ಹಾಲು ಉತ್ಪಾದನೆ ಕೊಡ್ತಕ್ಕಂಥದ್ದು ಮತ್ತು ಒಕ್ಕಲತನಕ್ಕೆ ಉಪಯೋಗ ಆಗ್ತಕ್ಕಂಥ ಕರುಗಳು ಹುಟ್ಟೋದ್ರಿಂದ ಅವರಿಗೂ ಸಹ ಈ ಒಂದು ಮನವರಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಸಾಕಷ್ಟು ರೈತರು ಈ ಒಂದು ಕಾರ್ಯಕ್ರಮದ ಒಂದು ಪ್ರಯೋಜನ ತಾವು ಅವ್ರು ಪಡಿತಾ ಇದ್ದಾರೆ. ಈಗ ತಾವು ಹೇಳಿದಂಗೆ ಎಮ್ಮೆ ಮತ್ತು ಆಕಳುಗಳಲ್ಲಿ ಎಮ್ಮೆಯಲ್ಲಿ ಯಾವ ತಳಿಯ ಯೂರಿಯಾವನ್ನ ಬಳಸ್ತಾ ಇರ್ತೀವಿ? ಮುಖ್ಯವಾಗಿ ನಾವು ಮುರ್ರಾ ತಳಿಯ ಒಂದು ಮುರ್ರಾ ತಳಿ ಮಾಡಿಸ್ತಾ ಹೆಚ್ಚಿನ ಹಾಲನ್ನು ಕೊಡ್ತದೆ ಜೊತೆಗೆ ನಮ್ಮ ಒಂದು ಹವಾಗುಣಕ್ಕೂ ಸಹ ಹೊಂದಿಕೊಂಡಿದೆ ಅದು. ಸೊ ಅದು ಆ ತಳಿಯ ಒಂದು ವೀರ್ಯವನ್ನು ಅದರಲ್ಲಿ ಉಪಯೋಗಿಸ್ತಾ ಇದೀವಿ. ಈ ಜರ್ಸಿ ಎಚ್ ಎಫ್ ದನ ಒಂದು ವೇಳೆ ರೈತನಲ್ಲಿ ಇದ್ದಂದ್ರೆ ಅದೇ ತಳಿಯ ಎಚ್ ಎಫ್ ಮತ್ತು ಜರ್ಸಿ ತಳಿಯ ವೀರ್ಯವನ್ನು ಉಪಯೋಗಿಸ್ತಾ ಇದ್ವಿ. ಒಂದ್ ವೇಳೆ ಸ್ಥಳೀಯ ದನ ಇತ್ತು ಅಂತಂದ್ರೆ ಅದಕ್ಕೆ ನಾವು ಅದನ್ನ ಉನ್ನತೀಕರಿಸೋ ಸಲುವಾಗಿ ಗಿರ್ ಮತ್ತು ತಾರ್ಪಾರ್ಕರ್ ತಳಿಯನ್ನು ಉಪಯೋಗಿಸ್ತಾ ಇದ್ವಿ. ಒಂದ್ ವೇಳೆ ಅವನ ರೈತನ ಹತ್ರ ಒಂದ್ ವೇಳೆ ಕಿಲಾರಿ ಎತ್ತಿತ್ತು ಅಥವಾ ಓಂಗಲ್ ತಳಿನೇ ಇತ್ತು ಆಕಳ ಇತ್ತು ಅಂದ್ರೆ ಅದಕ್ಕೆ ನಾವು ಅದೇ ತಳಿಯ ಒಂದು ವೀರ್ಯವನ್ನು ಸಹ ಉಪಯೋಗಿಸ್ತಾ ಇದ್ವಿ. ಈ ಯೋಜನೆಯಲ್ಲಿ ತಾವು ಹೇಳಿದ್ರಿ ಕೃತಕ ಗರ್ಭಧಾರಣೆ ಮಾಡಿಸಲಿಕ್ಕೆ ಜಾನುವಾರುಗಳಿಗೆ ಸಹಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇಲ್ಲಿ ಮಾಡೋದಾಯ್ತು, ಜೊತೆಗೆ ಬೇರೆ ಬೇರೆ ತಳಿಯ ಯೂರಿಯಾವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಸೌಲಭ್ಯಗಳು, ಪ್ರಯೋಗಾಲಯಗಳು ಆತರ, ಯಾಕಂದ್ರೆ ಅದನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇಡಬೇಕಾಗತ್ತೆ, ಅದರ ಒಂದು ಫರ್ಟಿಲಿಟಿ ಇರಬೇಕಾಗಿತ್ತಂದ್ರೆ ಇದಕ್ಕೆಲ್ಲ ಸಹಾಯ ಸೌಲಭ್ಯಗಳು ಯೋಜನೆಯಲ್ಲಿ ಸಿಗ್ತಾ ಇದ್ದಾವೆ ಇದಕ್ಕೆ? ಇವಾಗ ಮುಖ್ಯವಾಗಿ ನಮ್ಮ ಒಂದು ರಾಯಚೂರಿನಲ್ಲಿ ಯಾದಗಿರಿ ಮತ್ತು ರಾಯಚೂರು ಭಾಗಕ್ಕೆ ಈ ಒಂದು ಸೆಮೆನ್ ಬ್ಯಾಂಕ್ ಅಂತ ಏನ್ ಹೇಳ್ತೀವಿ ವೀರ್ಯ ಸಂಗ್ರಹಣ ಕೇಂದ್ರ ನಮ್ಮಲ್ಲಿ ಈಗ ಪ್ರಾರಂಭ ಆಗಿದೆ. ಆಮೇಲೆ ಇದಕ್ಕೆ ಕೂಲಿಂಗಿಗೆ ಅಂತ ಏನ್ ಹೇಳ್ತೀವಿ ಈ ಒಂದು ವೀರ್ಯವನ್ನ -196°C ಅಂತ ಹೇಳ್ತೀವಿ ನಾವು, ಅದನ್ನ ಲಿಕ್ವಿಡ್ ನೈಟ್ರೋಜನ್ ಅಂತ ಹೇಳ್ತೀವಿ, ದ್ರವ ಸಾರಜನಕ. ಸೊ ಅದನ್ನ ಒಂದು ಶೇಖರಣೆ ಮತ್ತು ವಿತರಣೆಗಾಗಿ ನಮ್ಮ ಸಿಂಧನೂರು ಮತ್ತು ರಾಯಚೂರಲ್ಲಿ ಎರಡು ಯೂನಿಟ್ ಅನ್ನ ನಾವು ಹಾಕಿದ್ದೀವಿ. ಸೊ ಇದು ಸುಲಲಿತವಾಗಿ ನಮಗೆ ಸರಬರಾಜು ಆಗ್ತದೆ, ಯಾವುದೇ ತೊಂದರೆ ಇಲ್ಲ. ಆಮೇಲೆ ಈ ಒಂದು ಮಾಹಿತಿಯನ್ನ ನಾವು ಯಾವುದೇ ಒಂದು ಕೃತಕ ಗರ್ಭಧಾರಣೆ ಮಾಡೋದಿರ್ಬೋದು ಅಥವಾ ಗರ್ಭ ಧರಿಸಿದೆ ಅಂತ ಚೆಕ್ ಮಾಡಿ ಅದನ್ನ ನೋಡೋದಿರ್ಬೋದು ಅಥವಾ ಕರು ಹುಟ್ಟಿದ ಮಾಹಿತಿ ಇರ್ಬೋದು, ಇನಾಫ್ ಅಂತ ಹೇಳಿ ಒಂದು ತಂತ್ರಾಂಶ ಇದೆ. ಸೊ ಆ ತಂತ್ರಾಂಶದಲ್ಲಿ ಅದನ್ನ ಅಳವಡಿಸಬೇಕಾಗ್ತದೆ ನಾವು ಪ್ರತಿಯೊಬ್ಬ ಕೃತಕ ಗರ್ಭಧಾರಣೆ ಕಾರ್ಯಕರ್ತ. ಒಬ್ಬ ರೈತನ ಇವತ್ತು ಒಂದು ಹಸುನು ಅಥವಾ ಎಮ್ಮೆದು ಕೃತಕ ಗರ್ಭಧಾರಣೆ ಮಾಡಿದ್ರೆ ಅವನ ಮಾಹಿತಿ, ಅವನ ರೈತನ ಮಾಹಿತಿ, ಅವನ ಹೆಸರು, ಅವನ ಊರ ಹೆಸರು, ಅವನ ಮೊಬೈಲ್ ನಂಬರು, ಆಧಾರ್ ನಂಬರು, ಜೊತೆಗೆ ಆ ಒಂದು ರಾಸುವಿನ ಮಾಹಿತಿ. ಸೊ ರಾಸು ಯಾವುದು ತಳಿಗೆ ಅಳವಡಿಸದೆ ಅವನು ಅದ್ರದ್ದು ವಯಸ್ಸೆಷ್ಟು, ಆಮೇಲೆ ಅದಕ್ಕೆ ಅಳವಡಿಸ್ತಕ್ಕಂಥ ಆಧಾರ್ ನಂಬರ್, ಪಶು ಆಧಾರ್ ನಂಬರ್ ಏನಿದೆ ಅದನ್ನು ಅಳವಡಿಸಿ, ಆಮೇಲೆ ಅವತ್ತು ಏನು ಅವನು ಕಾರ್ಯಕ್ರಮ ಅದ್ರ ಮೇಲೆ ಕೈಗೊಂಡಿರ್ತಾನೆ ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ಸೊ ಅದು ಆನ್ಲೈನಲ್ಲಿ ಫೀಡ್ ಮಾಡೋದ್ರಿಂದ ಯಾವುದೇ ಹಂತದಲ್ಲೂ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೋದು. ಸೊ ಇಲ್ಲಿ ಯಾವುದೇ ಥರದ ಪ್ರೋಗ್ರಾಮ್ ಫೇಲ್ಯೂರ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ತಾಲೂಕು ಮಟ್ಟದಲ್ಲಿ ಅದನ್ನು ಪರಿಶೀಲನೆ ಮಾಡ್ಬೋದು, ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೋದು, ಮತ್ತು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಸಹ ನಾವು ಈ ಒಂದು ಯೋಜನೆಯನ್ನು ನಾವು ಪರೀಕ್ಷೆಗೆ ಒಳಪಡಿಸ್ಬೋದು. ಸೊ ಅದೇ ಒಂದು ಅವನೇನು ಕೃತಕ ಗರ್ಭಧಾರಣೆ ಕಾರ್ಯಕರ್ತ ಆನ್ಲೈನಲ್ಲಿ ಫೀಡ್ ಮಾಡ್ತಾನೆ ಅದರ ಮಾಹಿತಿಯ ಅನ್ವಯ ನಾವು ಅವನಿಗೆ ಗೌರವಧನ ಕೊಡ್ತಾ ಇದ್ದೀವಿ. ಒಂದು ಜಾನುವಾರಿಗೆ ಇಂತಿಷ್ಟು ಅಂತ, ಒಂದು ಬೆದೆ ಸೂಜಿ ಮಾಡಿದ್ರೆ ಅವನು ₹50 ಅಂತ ನಾವು ಫಿಕ್ಸ್ ನಿಗದಿ ಮಾಡಿದ್ವಿ, ಅಥವಾ ಗರ್ಭ ಧರಿಸಿದ್ರೆ ಮೊದಲೇ ಸರ ಗರ್ಭ ಧರಿಸಿದ್ರೆ ಅದಕ್ಕೆ ಅವನಿಗೆ ₹200 ನಿಗದಿಪಡಿಸಿದ್ವಿ. ಈ ತರ ಪ್ರತಿ ಹಂತದಲ್ಲೂ ಕರು ಹುಟ್ಟಿದ್ರೆ ₹100 ಈ ತರ. ಸೊ ಅವಾಗ ಅವನಿಗೆ ಪ್ರೋತ್ಸಾಹನ ಕೊಡೋದ್ರಿಂದ ಅವನು ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ಕೆಲಸನ ಮಾಡ್ತಾ ಇದ್ದಾನೆ. ಸೊ ಆ ನಿಟ್ಟಿನಲ್ಲಿ ರೈತರಿಗೂ ಸಹ ಅನುಕೂಲ ಆಗಿದೆ, ಈ ಒಂದು ಇಲಾಖೆಗೂ ಸಹ ಒಂದು ಒಳ್ಳೆಯ ಹೆಸರು ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಈ ಕಾರ್ಯಕ್ರಮ ಒಂದು ಕೇಂದ್ರ ಸರ್ಕಾರದಿಂದ ಯಶಸ್ವಿಯಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ಕೈಗೊಂಡಿದ್ದೀವಿ ಅಂತ ಹೇಳ್ಬೋದು. ಇದು ಕೃತಕ ಗರ್ಭಧಾರಣೆ ಜಾನುವಾರುಗಳಲ್ಲಿ ಎಷ್ಟು ಪ್ರತಿಶತ ಸಕ್ಸಸ್ ಆಗ್ತಾ ಇದೆ? ಅಂದ್ರೆ ಉದಾಹರಣೆ ಅಂತಂದ್ರೆ ಈಗ ಒಂದು 100 ಜಾನುವಾರಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡಿದ್ರೆ ಅಲ್ಲಿ 100ಕ್ಕೆ ಎಷ್ಟು ಫಲಿತಾಂಶ ಸಿಗ್ತಾ ಇದೆ? ಸುಮಾರು 35-40% ನಾವು ಸಕ್ಸಸ್ ರೇಟ್ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಯಾಕೆಷ್ಟು ಕಡಿಮೆ ಇದೆ ಅಂತಂದ್ರೆ ಒಂದು ಮೂರು ವಿಧದಲ್ಲಿ ನಾವು ಇದಕ್ಕೆ ಸಕ್ಸಸ್ ರೇಟ್ ಕಡಿಮೆ ಆಗೋಕ್ಕೆ ಕಾರಣ ಅಂತ ಹೇಳ್ಬೋದು. ಒಂದು ರೈತ ಸರಿಯಾಗಿ ಒಂದು ಬೆದೆಯನ್ನ ನಿರ್ವಹಣೆ ಮಾಡಬೇಕಾಗ್ತದೆ, ನಿರ್ವಹಣೆ ಮಾಡಬೇಕು, ಬೆದೆ ಲಕ್ಷಣಗಳು ನೋಡಿ ಅವನು ಸರಿಯಾದ ಸಮಯಕ್ಕೆ ಅದಕ್ಕೆ ಫಲ ಕೊಡಿಸಬೇಕಾಗ್ತದೆ. ಆಮೇಲೆ ನಮ್ಮ ಒಂದು ವೀರ್ಯದ ಸಾಮರ್ಥ್ಯ ಎಷ್ಟಿದೆ ಅದೂ ಮುಖ್ಯ. ಆಮೇಲೆ ಮಾಡೋ ವ್ಯಕ್ತಿ ಯಾವ ತರ ಅವನು ನೈಪುಣ್ಯ ತಗೊಂಡಿದ್ದಾನೆ ಅದೂ ಮುಖ್ಯ. ಆಮೇಲೆ ಮಾಡೋ ಸಮಯನೂ ಮುಖ್ಯ. ಸೊ ತಂಪಾದ ಸಮಯದಲ್ಲೇ ನಾವು ಅದನ್ನ ಮಾಡಬೇಕಾಗ್ತದೆ. ಸೊ ಇಷ್ಟೆಲ್ಲ ಕಾರಣದಿಂದ ಸುಮಾರು 35-40% ನಮ್ಮಲ್ಲಿ ಸಕ್ಸಸ್ ರೇಟ್ ಇದೆ. ಇದು ನಮ್ಮ ದೇಶಾದ್ಯಂತ ಇರತಕ್ಕಂಥ ಸಕ್ಸಸ್ ರೇಟ್ಗೂ ನಮ್ಮ ಜಿಲ್ಲೆಯಲ್ಲೂ ಇದೆ ಅಂತ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಪಾಟೀಲ್. ಇದುವರೆಗೆ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ ಜಾನುವಾರುಗಳಿಗೆ ಯಾವ ರೀತಿ ಒಂದು ನಡೀತದೆ ಅಂತಕ್ಕಂಥ ವಿಚಾರ, ಏನು ಒಂದು ಸೌಲಭ್ಯ, ಯಾವ ರೀತಿ ಯೋಜನೆ ಅನುಷ್ಠಾನ ಆಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ರಿ. ರೈತ ಬಾಂಧವರು ತಮ್ಮ ಎಮ್ಮೆ ಮತ್ತು ಆಕಳುಗಳಿಗೆ ಒಳ್ಳೊಳ್ಳೆ ತಳಿಯ ಒಂದು ಯೂರಿಯಾವನ್ನು ಜಾನುವಾರುಗಳ ಯೂರಿಯಾದಿಂದ ಗರ್ಭಧಾರಣೆಯನ್ನು ಮಾಡಿಸಿಕೊಂಡು ಹೆಚ್ಚಿನ ಒಂದು ಫಲಿತಾಂಶ ಅಂದರೆ ಉತ್ತಮ ಜಾತಿಯ ಕರುಗಳನ್ನು ಮತ್ತು ಹೈನು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ರೈತರು ತಮ್ಮ ಸಮೀಪದ ಪಶು ಆಸ್ಪತ್ರೆಯ ವೈದ್ಯರನ್ನ ಸಂಪರ್ಕ ಮಾಡಿ ಈ ಒಂದು ಯೋಜನೆಯಲ್ಲಿ ಭಾಗವಹಿಸಿ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ರಾಷ್ಟ್ರೀಯ ಜಾನುವಾರು ಕೃತಕ ಗರ್ಭಧಾರಣಾ ಯೋಜನೆ ಕುರಿತು ಪಶು ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब भोले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಂಧುವರೇ ಈಗ ಕೇಳಿ ಮಸ್ಕಿ ತಾಲೂಕಿನ ನಾಗರಪಿಂಚಿ ಗ್ರಾಮದ ಶಿವಪುತ್ರ ಅವರ ಕೃಷಿ ಅನುಭವಗಳನ್ನು ರೈತ ಬಂಧುವರಿಗೆಲ್ಲ ನಮಸ್ಕಾರ ರೈತ ಬಂಧುವರೇ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಮಸ್ಕಿ ತಾಲೂಕಿನ ನಾಗರಬಿಂಚಿ ಗ್ರಾಮದ ಶಿವಪುತ್ರಪ್ಪವರು ಇವರು ಯುವ ರೈತರು ಸುಮಾರು ವರ್ಷಗಳಿಂದ ಒಕ್ಕಲ್ತನವನ್ನು ಮಾಡ್ಕೊಂತ ಬಂದಿದ್ದಾರೆ ಮಸ್ಕಿ ಭಾಗಪ್ಪ ಅಂತಂದರೆ ಕೆಲವೊಂದು ಭಾಗದಲ್ಲಿ ನೀರಾವರಿ ಇದೆ ಕೆಲವೊಂದು ಭಾಗದಲ್ಲಿ ಒಣ ಬೇಸಾಯ ಇದೆ ಮಳೆಯಾಶ್ರಯದಲ್ಲೂ ಕೂಡ ರೈತ ಬಾಂಧವರು ಹಲವಾರು ಬೆಳೆಗಳನ್ನು ಬೆಳೆದಿದ್ದಾರೆ ಒಟ್ಟಿನಲ್ಲಿ ಈ ವರ್ಷ ಮಸ್ಕಿ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ರೈತ ಬಾಂಧವರು ಯಾವ ಬೆಳೆಯನ್ನು ಈ ವರ್ಷ ಹೆಚ್ಚಾಗಿ ಬಿತ್ತನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಶಿವಪುತ್ರವರವರ ಕೃಷಿ ಅನುಭವಗಳು ಹೇಗೆ ನಡೆದಿದ್ದಾವೆ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ ಅವ್ರ ಬದುಕು ಕೃಷಿಯಿಂದ ಹೇಗೆ ಉತ್ತಮವಾಗಿದೆ ಎಂಬಂತಹ ಒಂದು ವಿಚಾರವನ್ನ ನಮ್ಮ ರೈತ ಬಾಂಧವರ ಜೊತೆ ಅವರು ವಿಚಾರವನ್ನ ಹಂಚಿಕೊಳ್ತಿದ್ದಾರೆ ಶಿವಪುತ್ರಪ್ಪ ವಿದ್ಯಾಭ್ಯಾಸ ಏನಾರು ಆಗಿದೆಯಾ ಇಲ್ರಿ ವಿದ್ಯಾಭ್ಯಾಸ ಕಡಿಮೆ ಐತ್ರಿ 4th class ಓದಿದ್ದೆ ಎಲ್ಲಿ ಓದ್ರಿ 4th class ಊರಾಗ ಮಾಡಿದವ್ರ ಅಭ್ಯಾಸ ಊರ ನಾಗರಬೆಂಚ್ ಗ್ರಾಮದ ಯಾಕೆ 4th class ಆದ್ಮೇಲೆ ಮುಂದೆ ಏನಾರ ಶಾಲೆ ಹೋಗಕ್ ದೂರ ಇತ್ತ ಅಥವಾ ಏನ್ ಮನೆಗೆ ಬ್ಯಾಡ್ ಅನ್ಬಿಟ್ರು ಮನೆಗೆ ಹಿಂಗ ಅಂದ್ರೆ ತೊಂದರೆಯಾಗಿ ಒಕ್ಕಲ್ತನ ಮಾಡಕ್ಕೆ ಹಿಂಗ ಅಭ್ಯಾಸ ಮಾಡಿಕೆ ಅಂತ ಹೊಂಟಿ ಅಂದ್ರೆ ಎಷ್ಟೈತ್ರಿ ಭೂಮಿ ನಿಮ್ದು ನಮ್ದು 4 ಮಂದಿ ಅಣ್ಣ ತಂಬ್ರಿ 20 acres ಐತ್ರಿ 4 ಮಂದಿ ಅಣ್ಣ ತಂಬ್ರಪ್ಪ ಅಂತಂದ್ರೆ ತಲಾಕ 5 acres ಬರ್ತದೆ ಹೆಂಗ್ರಿ ನಿಮ್ದು ನೀರಾವರಿ ಐತ ಒಣ ಬೇಸಾಯ ನೀರಾವರಿ ಏನಿಲ್ರಿ ಒಂದು ಬೋರ್ವೆಲ್ ಹಾಕ್ಸಿವಿ ಸ್ವಲ್ಪ ನೀರ್ ಐತೆ ಅದ್ರಾಗ ಅದೇ ತೊಗರಿ ಹತ್ತಿ ಮೆಣಸಿನ ಗಿಡ ಇಂತ ಮಾಡ್ಕೊಂತ ಹೊಂಟಿ ಏನು ನಿಮ್ದು ಏರಿ ಭೂಮಿ ಏನು ಮಸಾರಿ ಭೂಮಿ ಏರಿ ಭೂಮಿ ಏರಿ 20 acres ಏರಿ ಭೂಮಿ ಅದ 20 acres ಏರಿ ಭೂಮಿ ಈಗ ಶಿವಪುತ್ರಪ್ಪ ಅವ್ರೀಗ ಎರೆ ಭೂಮಿಯಾಗ ತೋಟ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ ನೀರು ಹಾಕಿಸೋದು ಬಸಿ ಬಿಟ್ಬಿಡೋದು ಸವಳಾಗೋದು ಜವಳಾಗೋದು ಈ ಸ್ವಲ್ಪ ಕೆಂಪು ಭೂಮಿ ಇತ್ತಪ್ಪ ಅಂತಂದ್ರೆ ತೋಟಕ್ಕೆ ಪಟ್ಟಿ ಮಾಡಕ್ಕೆ ಅನುಕೂಲ ಅಂತ ಹೇಳ್ತಾರೆ ಮತ್ತೆ ನೀವು 20 acres ಏನೇನು ಹಾಕ್ತೀರಿ ಬೆಳೆ ನೀರಾವರಿ ಅನುಕೂಲ ಆಗುತ್ತಾ ಆಗಲ್ರಿ ನೀರಾವರಿ ಆಗಲ್ರಿ ಸ್ವಲ್ಪ ಅದೇವ್ರಿ ತೊಗರಿ ಅದ್ರಾಗ ನಮ್ಗೆ ಎಷ್ಟು ನೀರು ಇದಾಗುತ್ತೆ ಅಷ್ಟು ಮಾಡ್ಕೊಂಡು ಉಳಿದು ತೊಗರಿ ಇಂಥವು ಜೋಳ ಇಂಥವು ಅಕ್ಕಂತ ಸ್ವಸ್ವಲ್ಪ ಅಕ್ಕಂತ ಮಾಡ್ಕೊಂತ ಉಂಟು ಈಗ ನೋಡ್ರಿ ಹೋದ ವರ್ಷ ಆಚೆ ವರ್ಷ ಕರೋನಾ ಬಂತು ರೈತ ಬಾಂಧವರಿಗೆ ಬಹಳಷ್ಟು ಸಮಸ್ಯೆ ಆಯ್ತು ಈ ವರ್ಷ ಸ್ವಲ್ಪ ಮುಂಗಾರು ಬಿತ್ತನೆ ಸ್ವಲ್ಪ ಬೇಗ ಆಗಿದೆ ಮಳೆ ಸ್ವಲ್ಪ ಬೇಗ ಬಂತು ಮುದುಗಲ್ ಭಾಗದಲ್ಲಿ ಮಸ್ಕಿ ಭಾಗದಲ್ಲೆಲ್ಲ ರೈತ ಬಾಂಧವರು ಈ ತೊಗರಿ ಸೂರ್ಯಪ್ಪನ ಅಲ್ಲಿ ಬೆಳೆದಿದ್ದಾರೆ ಹೇಗೆ ಅನ್ಸುತ್ತೆ ಈ ವರ್ಷ ಈ ವರ್ಷ ಎಲ್ಲ ಉತ್ತಮ ಐತ್ರಿ ಈಗೆಲ್ಲ ಮಳೆ ನಿಂತೈತ್ರಿ ಈಗೆಲ್ಲ ಬೆಳೆ ಎಲ್ಲ ಚಲೋ ಇದಾವ ಮಳೆ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ 20 acres ಭೂಮಿಯಾಗ ನೀವೇನು ಹಾಕಂಡ್ರಿ ಶಿವಪುತ್ರಪ್ಪರೇ ತೊಗರಿ ಹಾಕಿವ್ರಿ ಒಂದು 2 acres ಹತ್ತಿ ಮಾಡಿವಿ ಒಂದು 2 acres ಮೆಣಸಿನ ಗಿಡ ಮಾಡಿ ಉಳಿದ ತೊಗರಿ ಹಾಕಿ ತೊಗರಿ ಹತ್ತಿ ಮೆಣಸಿನ ಗಿಡಕ್ಕೆ ಭೂಮಿ ಮಾಡ್ಕೊಂಡ್ರಿ ಸ್ವಲ್ಪ ತೊಗರಿ ಸ್ವಲ್ಪ ಜಾಸ್ತಿ ಹಾಕಿರಿ ತೊಗರಿನ ಜಾಸ್ತಿ ಹಾಕಿರಿ ಬಿತ್ತನೆ ಯಾವಾಗ ಮಾಡಿದ್ರಿ ತೊಗರಿ ಈ ಒಂದು ತಿಂಗಳಾಯ್ತ್ರಿ ಇದು ಜೂನ್ ತಿಂಗಳದಾಗ ಮಾಡಿವ್ರಿ ಜೂನ್ ತಿಂಗಳ ಬಿತ್ತನೆ ಆಗ್ಯದ ಈಗ ಒಂದ್ ತಿಂಗಳ ಬೆಳೆದ ಒಂದ್ ತಿಂಗಳ ಬೆಳೆಯತ್ರಿ ಈಗ ಎಡಿ ಪಟ್ಟಿ ಹೊಡಿಯಾಕಿತ್ರಿ ಎಡಿ ಹೊಡೆದೇವ್ರಿ ಕಸ ತೆಗೆದಿವಿ ಯಾವ ತಳಿಯನ್ನ ಬಿತ್ತೀರಿ ನೀವು ಈ ತೊಗರಿ ಇದು ರೈತ ಸಂಪರ್ಕ ಕೇಂದ್ರದಾಗ ಇದು ಯಾವ್ದಂತಾರಲ್ರಿ ಇದು TS3 ಯಾರು ಅದನ್ನ ಬಿತ್ತೀವ್ರಿ ಒಳ್ಳೆ ಬೆಳೆ ಬರ್ತೈತ್ರಿ ಅದು ವರ್ಷ ಆಗ್ತವ್ರೆ ಒಳ್ಳೆ ಬೆಳೆ ಬರ್ತದೆ ಇಳುವರಿ ಚಲೋ ಬರ್ತದ ಸ್ವಲ್ಪ ನಟೆ ರೋಗ ತಡ್ಕೋತದ ಹ್ಞೂ ರೀ ಒಳ್ಳೆ ಇಳುವರಿ ಚಲೋ ಬರ್ತ್ರಿ ಎಷ್ಟು ಎಕರೆ ಬೆಳಿತದ್ರಿ ತೊಗರಿ ನಿಮ್ದು 1 acre ಅದೇ ರೀ ಚಲೋ ಭೂಮಿ ಇದ್ರ 4 ಬರ್ತಾರೆ 3 ಬರ್ತಾವ ಹೊಲ ಇದ್ದಂಗ್ರಿ ಮೆಂಟೇನು ಹೊಲ ಗಂಡಿತ್ತಪ್ಪ ಅಂದ್ರೆ ಚಲೋ ಇಳುವರಿ ಹೊಲ ಅಳತಿಗಿದ್ದು ಅಂದ್ರೆ 3 quintal 4 quintal ಬರ್ತಾವ್ರಿ ಅಷ್ಟೇ ರೀ ಮತ್ತೆ ಈ ಹತ್ತಿನೂ ಬೇಗ ಬಿತ್ತನೆ ಮಾಡಿದ್ರೆ ಅನ್ಸುತ್ತೆ ಲೇಟ್ ಆಗಿತ್ತು ಕಸ ಬಿದ್ದು ಇದಾಗಿ ಅದಾವ ಹತ್ತಿನ ತೊಗರಿ ಒಂದೇ ಸಲಕ ಮಾಡಿದ್ರು ಒಂದ್ ತಿಂಗಳ ಬೆಳೆ ಅಂತ ಅನ್ಕೋಬಹುದು ಒಂದ್ ತಿಂಗಳ ಬೆಳೆ ರೀ ಈಗ ಹತ್ತಿ ಕಾಳ ಊರತ್ನಾಗ ನೀವು ಬೀಜದಿಂದ ಬೀಜಕ್ಕೆ ಸಾಲಿನ ಸಾಲಿಗೆ ಅಂತರ ಹೆಂಗ್ ಮಾಡ್ತೀರಿ ಅವು ಡ್ರಿಪ್ ಮಾಡಿದ್ರೆ ನಡೀತೈತ್ರಿ ನಾವು ಏನತ್ತೆ ಈ ಮೊದಲ ಪದ್ಧತಿ ಏನತ್ತೆ ಸಾಲ್ ಮಾಡಿ ಊರ್ಕೆಂತ ಹೋತ್ರ ಪೂಟಿಗೊಂದು ಪೂಟಿನೊಳಗ ಹೆಣ್ಮಕ್ಳಿಗೆ ಹೆಚ್ಚಿರ್ತಾವಲ್ರಿ ಅವು ಹೆಚ್ಚು ಕಡಿಮೆ ಇಟ್ಟು ಬಿಡ್ತಾರೆ ಅಂದ್ರೆ 1 acre ಎಷ್ಟು ಪ್ಯಾಕೆಟ್ ಹೋಗುತ್ತೆ 1 acre 2 ಹೋಗ್ತಾವ್ರಿ ಭಾಳ ಆತಲ್ರಿ ಬಹಳ ಐತ್ರಿ ಮತ್ತೆ ಅಭ್ಯಾಸ ಹಂಗ ಆಗಿಬಿಟ್ಟೈತ್ರಿ ಅದೆಲ್ಲ. ಈಗ ಏನ್ ಹೇಳ್ತಾರ ವಿಜ್ಞಾನಿಗಳು ಕೃಷಿ ಇಲಾಖೆ ಅಧಿಕಾರಿಗಳು, ಒಂದ್ ಎಕರೆಗೆ ಒಂದ್ ಪ್ಯಾಕೆಟ್ ಹೋಗ್ಬೇಕಂತ ಹೇಳ್ತಾರೆ. ಹೌದು ಹೇಳ್ತಾರ್ರಿ. ಆ ಸಿಸ್ಟಮಿಟಿಕ್ ಮಾಡ್ಬೇಕಲ್ರಿ ನಾವು, ಇದು ಡ್ರಿಪ್ ಮಾಡ್ಬೇಕು, ಆ ಟೈಪ್ ಹೊಲ ಇರ್ಬೇಕು, ಅದೆಲ್ಲ ಆ ಲೆಕ್ಕಕ್ಕೂ ನಡೀತೇವ್ರಿ. ಈಗ ನಾವು ಎತ್ತಿಲಿ ಗಳಿ ಹೊಡೆದು ಹಂಗ ಮಾಡಕ್ ಹೋದ್ರೆ ಒಂದ್ಸಲ ಎಡಿ ಹೊಡೆದ್ರೆ ಅರಿತೇವ ಅಂತೇಳಿ ನಾವು ಮೊದಲ ಪದ್ಧತಿ ಹೆಚ್ಚಿಗೆ ಇರ್ಲಂತ ಬೀಜ ಊರು ಬಿಡ್ತೇವ್ರಿ. ಶಿವಪತ್ರಪ್ಪ ಅವ್ರ, ಈಗ ಹತ್ತಿ ವರ್ಷ ವರ್ಷ ಬಿತ್ತೀರಾ ಏನು? ಈ ವರ್ಷ ಎರಡು ಮೂರು ವರ್ಷದಿಂದ ಮಾಡಿದ್ವಿ ರೀ. ಅವಾಗಲ್ಲ ಅದು ಉಕ್ತಿ ಸರಿಗೆ ಬರಲ್ರಿ, ಕುರುಡ ಬಂದು ಕೆಟ್ಟು ಹೋಯ್ತಿ, ಮಾರ್ಕೆಟಿನ ಇರಲಿಲ್ಲ, ಬುಡ್ಸಕ ಸಮತಿ ಆಗಲ್ರಿ, ಅದು ಬರೀ ಪೋಲ್ಕ ಬಂದು ಕೆಟ್ಟು ಹೋಗ್ಬಿಟ್ಟು ಬೆಳೆ. ಈ ವರ್ಷ ಹತ್ತಿ ಹತ್ತಿ ಅನ್ನಕಂದ್ರೆ ಈ ವರ್ಷ ಮಾಡಿವ್ರಿ, ರೇಟ್ ಚಲೋ ಬಂತು ಅಂತ ಹೇಳ್ತೀವಿ. ಹಂಗೇನಿಲ್ರಿ, ಸ್ವಲ್ಪ ಮಳೆಗಾಲನ ಆಗೈತೆ ಅದಕ್ಕೆ ಮಾಡಿವ್ರಿ. ಅಂದ್ರೆ ಹೋದ್ಸಲ 13-12 ಹಿಂಗ್ ರೇಟ್ ಬಂತು ಮಂತ್ ಆದ್ರೆ ಅದು ಕುರುಡ ಬರೋದಕ್ಕ ಮಾಡಿಲ್ರಿ, ಹತ್ತಿ ಇರಕ್ ಬರಕೈತಿ ಬಿಡ್ತೀವಿ. ಅಂದ್ರೆ ಲೇಬರ್ ಬೇಕದಕ್ಕ, ಲೇಬರ್ ಬೇಕು. ನಾವು ಮನೆಯವ್ರು ಇದೇವ್ರಿ, ನಾಲ್ಕು ಮಂದಿ ಇದೀವಿ, ಮಾಡ್ತೀವಿ. ಅಂದ್ರೆ 3-4 ವರ್ಷ ಹತ್ತಿ ಬಿಟ್ಟಿದ್ರೆ ಈ ಸಲ ಏನೋ ದೇವರು ಕಣ್ ತರಿಬಹುದು ಅಂತ ಹೇಳಿ ಹಾಕಿರಿ ಅಷ್ಟೇ ನೋಡ್ರಿ, ಅದ ನಂಬಿಕೆನ ಐತ್ರಿ. ಮತ್ ಮೆಣಸಿನಕಾಯಿ ಏನೋ ರೆಡಿ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಸಸಿ ನಾಟಿ ಮಾಡಿವ್ರಿ. ಬೀಜ ತಂದ್ರ ಅಂಗಡಿ, ಖಾಸಗಿ ಕಂಪನಿ ಅಂಗಡಿ ತಂದು ಬೀಜ ನಾಟಿ ಮಾಡಿವ್ರಿ. ಅವನ ಬೀಜ ಕಿತ್ತಿ ಹಚ್ಚಬೇಕ್ರಿ. ಮತ್ತೆ ಇನ್ನೊಂದ್ ತಿಂಗಳು ಆದ್ಮೇಲೆ 25 ದಿವಸ 30 ದಿವಸ ಸಸಿ ಆದ್ಮೇಲೆ ಕಿತ್ತಿ ಕಿತ್ತಿ ಇಡಬೇಕು, ನಾ ಹಚ್ಚಬೇಕು. ಒಂದ್ ತಿಂಗಳ ಆದ್ಮೇಲೆ ಹಚ್ಚಬೇಕ್ರ. ಎಷ್ಟು ಎಕರೆ ಹಚ್ಬೇಕಂತ ಮಾಡಿರಿ ಮೆಣಸಿನ? 2 ಎಕರೆ ಮಾಡಿವ್ರಿ. ಈ ಹಸಿ ಮೆಣಸಿನಕಾಯಿ ಮಾಡ್ಬೇಕು ಅಂತೀರ ಏನ ಹಣ್ಣು ಮೆಣಸಿನ? ಒಣಕಾಯಿ ಮಾಡೋ, ಒಣಕಾಯಿ. ಒಣಕಾಯಿ ಇನ್ ಬ್ಯಾಡಗಿನ ಅಥವಾ ಗುಂಟೂರು? ಇಲ್ರಿ, ಅದು ಇದು ಗುಂಟೂರು ಟೈಪ್ ರೀ. ಅದು ಕಡ್ಡಿಗಾಯಿ ಅಂತ ಬರ್ತೀರಿ, ಅದು ಅದ್ಯಾವ ಸುಕನ್ಯಾ ಅಂತೇಳಿ ಹೊಸ ಬೀಜ ಬಂದತ್ರಿ, ಅದನ್ನ ಮಾಡಿವ್ರಿ. ಅಂದ್ರೆ ನೀವು ಸಸಿ ರೆಡಿ ಮಾಡ್ಕೊತೀರಾ? ನಾವ ಮಾಡ್ಕೊಂತೀವಿ. ಇಲ್ರಿ, ನಮ್ಮ ಖರ್ಚು ಜಾಸ್ತಿ ಆಯ್ತು ಅಂತೇಳಿ ನಾವ ಮಾಡ್ಕೊಂಡು ಹಚ್ಕೊಂತೀವಿ. ಅದೇ ಸುಧಾರಿಸಿಯಾಗಿ ಬೀಜ ಗೊಬ್ಬರ ಅದಕ್ಕೆಲ್ಲ ಪುಡಿ ಗಿಡಿ ಹಾಕಿ ರೋಗ ಬರ್ಲಾರ್ದಂಗ ಚಲೋ ಬೆಳೆಸೋಪ ಅಂತಂದ್ರೆ ಅವೇ ನಾಡ್ತಾವ? ಅವೇ ನಾಡ್ತಾವ್ರಿ. ನಾವು ವರ್ಷ ಹಾಕ್ತೀವ್ರಿ, ನಮ್ಗೆ ಅನುಭವ ಐತೆ, ನಾವು ಮಾಡ್ಕೊಂತೀವಿ. ಖರ್ಚು ಜಾಸ್ತಿ ಬರ್ತಾರೆ, ಅದಕ್ಕೆ ಅವ್ರಿಗೆ ಕೊಟ್ರೆ ನಾವು ಅಂಗಡಿಯಾಗ ಬೀಜ ತಂದು ನಾವು ಎಲ್ಲ ಮಡಿ ಮಾಡ್ಕೊಂಡು ಹಚ್ಚಿ ನಾಟಿ ಮಾಡ್ಕೊಂತೀವಿ. ಅಂದ್ರೆ ಮಡಿ ಮಾಡೋದು ಬಹಳ ಸರಳ. ಸರಳ ರೀ. ಇದು ಫಸ್ಟ್ ವರ್ಷ ಹೆಂಗ್ ನಿಮ್ದು? 3 ವರ್ಷ ಮಾಡಿವ್ರಿ, ಲೀಸ್ಗೆ ಕೇಂದ್ರಿದ್ವಿ ಬೇರೆ ಇರೋಲ್ಲ. ಈಗ ಅವ್ರು ಬಿಟ್ಟಿವಿ, ಅದು ಸ್ವಲ್ಪ ನಮ್ದು ಸ್ವಂತ ಮಾಡ್ಬೇಕಂತೇಳಿ ಬೋರ್ವೆಲ್ ಹಾಕ್ಸ್ಕೊಂಡ್ವಿ. ನಮ್ಮ ಹೊಲ್ದಾಗ ಮಾಡಕ್ ನಾವು ಬಹಳ ದಿನ ಆಯ್ತ್ರಿ ಮಾಡಕ್. ಮೆಣಸಿನಕಾಯಿ ಅನುಭವ ಐತ್ ನಿಮಗೆ? ಐತ್ರಿ, ಮೆಣಸಿನಕಾಯಿ ಅನುಭವ ಐತೆ. ಭತ್ತ ಮಾಡಿವಿ, ಬೇರೆ ಕಡೆ ನೀರಾವರಿಗೆ ಹೋಗಿ ಲೀಸಿಗೆ ಮಾಡಿದ್ವಿ. ಈಗ ನಮ್ಮೂರಿಗೆ ಬಂದು ಇಲ್ಲಿ ನಮ್ದು ಮಾಡ್ಬೇಕಂತ ಮಾಡ್ಕೊಂತ ಹೊಂಟಿವಿ. ಯಾಕಪ್ಪ ಇನ್ನೊಬ್ರು ಇದ್ದದ ಭೂಮಿ ನಾವು ಡೆವಲಪ್ ಮಾಡೋಣ ಅಂತ ಇಷ್ಟ ಮಾಡ್ಕೊಂತ ಹೊಂಟಿವಿ. ಸರಾಸರಿ ಇಳುವರಿ ಮೆಣಸಿನಕಾಯಿಯಲ್ಲಿ ಎಷ್ಟು ತಗೋತೀರಿ? ನಮ್ಗೆ ನೋಡ್ರಿ, ಅಷ್ಟು ಖರ್ಚು ಮಾಡೋದಾಗಲ್ಲ ಭಾಳ. ನಮ್ಮ ಲೆಕ್ಕಕ್ಕೆ ನಾವು ಒಂದು ಮೀಡಿಯಂ ಖರ್ಚು ಮಾಡ್ತೀವಿ, ಮೀಡಿಯಂ ಬರ್ತವೆ ರೀ. 10 ಕ್ವಿಂಟಲ್ ಬರ್ತವೆ ಎಕರೆಗೆ ನಾವು. ಅಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, 18 ಕ್ವಿಂಟಲು 20 ಕ್ವಿಂಟಲು ಗೊಬ್ಬರ ಎಣ್ಣೆ ಕಣ್ಣಂಗ ಹಾಕ್ತಾರೆ. ಅಷ್ಟು ನಮ್ಮಿಂದ ಮೇಂಟೈನ್ ಮಾಡೋದಾಗಲ್ಲ. ನಾವು ಸಿಂಪಲ್ ಖರ್ಚು ಮಾಡಿ ಸಿಂಪಲ್ ಬೆಳ್ಕೊಂತೀವಿ. ಏನು ಬಂತ್ರಿ ಹೋದ್ಸಲ ರೇಟು? ರೇಟ್ 10 ರಿಂದ 12 ಸಾವಿರ ಮಾರಿವ್ರಿ. ಬೀಜ ಪಾಲ್ಟ್ ಬಂದ್ಬಿಡ್ತೀರಿ, ಅದು ನೀವು ಗುಂಟೂರು ಬೀಜ ಬರಲ್ಲರಿ, ಪಾಲ್ಟ್ ಬಂದ್ಬಿಡ್ತು. ವಿರುಪಕ್ಷಪ್ಪ ಅವ್ರೆ, ಕೆಲವರು ಏನ್ ಮಾಡ್ತಾರೆ, ಹಾಕ್ತಾರ ಹಾಕ್ತಾರ ಅನಂತರ ಅಷ್ಟೇ ಬರ್ತದೆ, ಬಟ್ ನಾವು ಹಾಕಿದ ಬಂಡವಾಳ ಬಂದದ ಆದಾಯವನ್ನ ಮೈನಸ್ ಮಾಡ್ಬಿಟ್ರೆ ಏನ್ ಉಳಿಯಂಗಿಲ್ಲ? ಏನ್ ಉಳಿಯಲ್ರಿ, ಏನ್ ಉಳಿಯಲ್ರಿ. ನಾವು ಆ ಲೆಕ್ಕಕ್ಕೆ ಹೋಗಲ್ರಿ. ನಮ್ ಲೆಕ್ಕಕ್ಕೆ ನಾವು ಎಂಡಿ ಗೊಬ್ಬರ ಹಾಕೊಂಡು ನಮ್ ಸೇಫ್ಟಿಗೆ ನಾವು ಮಾಡ್ಕೊಂಡು ನಮ್ ಖರ್ಚು ತಕ್ಕಂತೀವಿ ಅಷ್ಟೇ. 20 ಎಕರೆ ಭೂಮಿಯಾಗ ತೊಗರಿ ಮತ್ತೆ ನೀವು ಹತ್ತಿ ಇಟ್ಟಿರಿ, ಜೊತೆಗೆ ಮೆಣಸಿನಕಾಯಿ, ಅಂದ್ರೆ 3-4 ಬೆಳೆಗಳನ್ನ ಮಿಕ್ಸ್ ಮಾಡಿರಿ ಮಾಡಿವ್ರಿ. ಮನೇಲಿ ದನಗಳು ಏನಾರ ಅದಾವ? ಅದೇವ್ರಿ, ದನಗಳು 2 ಎಮ್ಮೆ 2 ಆಕಳ ಇದಾವ್ರಿ. ಒಂದ್ ಟ್ಯಾಕ್ಟರ್ ಐತಿ. ಎತ್ತು? ಎತ್ತು ಇಲ್ರಿ, ತೆಗೆದು ಬಿಟ್ಟಿವ್ರಿ. 2 ಎಮ್ಮೆ 2 ಆಕಳ ಹೈನಾಗ ಮಾಡ್ಕೊಂಡು ಟ್ರಾಕ್ಟರ್ ಮಾಡ್ಕೊಂಡು. ಟ್ರಾಕ್ಟರ್ ಸ್ವಂತದ? ಸ್ವಂತದ ರೀ. ಏನು ನಿಮ್ಮ ಹೊಲ ಇಟ್ಕೊಂಡು ಮತ್ತೆ ಬೇರೆ ಬೇರೆ ಏನಾರು ಬಾಡಿಗೆ ಕಳಿಸ್ತೀರಿ? ಲೀಸಿಂಗ್ ಮಾಡಿವ್ರಿ, ಬೇಜಿಗಳು ಬೇರೆ ಹೊಲಗಳು ಲೀಸಿಂಗ್ ಮಾಡಿವ್ರಿ. ಅವನು ಮಾಡ್ಕೊಂತ ಹೋದ್ ಮಾಡೋಷ್ಟು ಜನ ಇದ್ರಿ ಮನೆಗೆ? ಮನೆ 4 ಮಂದಿ ಇದೀವ್ರಿ, ಅಣ್ಣ ತಮ್ಮರು ಇಬ್ಬರು ಹೆಣ್ಮಕ್ಳು ಇದಾರೆ ಮಾಡಿವ್ರಿ. ಶಿವಪುತ್ರಪ್ಪ ಅವ್ರಿಗೆ, ಒಕ್ಕಲ್ತನ ನಿಮ್ ಕೈ ಮೇಲೆ ಬಂದಿದ್ಮೇಲೆ ನಿಮ್ಗೆ ಏನಾದ್ರು ಉಳಿದಿದ್ದು ಚಲೋ ಆಗಿದ್ದು ಹೆಂಗ ಅನಿಸ್ತದ ಒಕ್ಕಲ್ತನ? ಹಂಗಾರೆ ಮಾಡ್ಕೊಂತ ಹೊಂಟಿವ್ರಿ. ಒಂದ್ಸಲ ಉಳಿತೈತ್ರಿ, 1.5 ವರ್ಷ ಮಳೆ ಆದ್ರೆ ಒಳ್ಳೆ ಬೆಳೆ ಆಗುತ್ತೆ, 2 ವರ್ಷ ಮಳೆ ಐತಿ ಚಲೋ ಬೆಳೆ ಐತಿ. ಈ ವರ್ಷ ಮಳೆ ಕೈ ಕೊಟ್ರೆ ಏನಿರಲ್ಲ, ಅಷ್ಟೇ ಮಳೆ ಆಗ್ಬೇಕು ಉಳಿತೈತ್ರಿ. ಖರ್ಚು ಜಾಸ್ತಿ ಇದಾವೆ ಈಗ, ಅಷ್ಟೇನು ಹೊರಕೊಟ್ಟ ಹಂಗಲ್ಲ. ನಾವು ಗೊಬ್ಬರ ಎಣ್ಣೆ ಎಲ್ಲ ಈಗ ನಾವು ಭೂಮಿನ ನಂಬಿ ಭೂಮಿಯಾಗ ಹೋಗ್ಬೇಕ್ರಿ. ಲಾಭ ಲುಕ್ಸಾನು ಅದು ಮುಂದ ನಾವು ಭೂಮಿಯಾಗ ತಕ್ಕೋಬೇಕು, ಭೂಮಿಯಾಗ ಹಾಕಬೇಕು, ಭೂಮಿಯಾಗ ಬಂದದನ್ನ ಉಣಬೇಕು ಅಷ್ಟೇ ರೀ. ನಮ್ದು ಬೇರೆ ಕಡೆ ಹೋಗಿಲ್ಲ, ಅದನ್ನ ನಂಬಿ ಅದನ್ನೇ ನಂಬಿ ದುಡಿಯ್ರಿ ನಾವು. ಈ ಬಿಸಿನೆಸ್ ಮಾಡಿ ಒಕ್ಕಲ್ತನ ಮಾಡೋದನ್ನ ಬಹಳ ದೊಡ್ಡದಲ್ಲ ದೊಡ್ಡದಲ್ಲ. ಲಾಭ ಕೃಷಿಯಾಗ ದುಡ್ದು ಲಾಭ ಮಾಡ್ಕೊಂಡು ಏನಾರ ಮಾಡ್ಕೊಂಡ್ರೆ ಅದು ಸಾಧನೆ. ಹೆಚ್ಚಿಂದ ಮಾಡಕ್ ಹೋದ್ರೆ ದುಡ್ಡು ಬಂಡವಾಳ ಬೇಕ್ರಿ. ನಮ್ ತಕ್ಕ ಆಸಕ್ತಿ ಇಲ್ಲ, ಇದ್ದದ್ರಾಗ ಮಾಡ್ಕೊಂತ ಹೋಗ್ಬೇಕನ್ನಾರ ನಾವು. ಈಗ ದೊಡ್ಡ ದೊಡ್ಡದು ನಮ್ಮ ಇದ ಕೃಷಿಯಾಗ ಆ ಗಿಡ ಹಚ್ಚಿ ಹೀಗೆ ಬಪ್ಪ ಹಚ್ಚಿ ದಾಳಂಬ್ರಿ ಹಚ್ಚಿ ಈಗೆಲ್ಲ ಖರ್ಚು ಜಾಸ್ತಿ ಇದಾವ. ಅದಕ್ಕೂ ಸಬ್ಸಿಡಿಗಳು ಅದಾವ ಇಲಾಖೆ ಯೋಜನೆಗಳು? ಗೌರ್ಮೆಂಟ್ ಅಧಿಕಾರಿಗಳು ಯಾರು ಹಚ್ಚಿಗಳಲ್ರಿ. ಇಲ್ಲಿಗೆ ಬಂದ್ರೆ ಏ ನಾಳೆಗೆ ಬರ್ರಿ ನಾಡ್ದ ಬರ್ರಿ ಅಂತ ಹೇಳಿ ಕಳಿಸಿಬಿಡ್ತಾರ. ಕಾಲಕಾಲಕ್ಕೆ ಸಮಯಕ್ಕೆ ಸಮಯವಾಗಿ ರೈತ ಬಂದ್ರಿಗೆ ಸಹಾಯ ಸೌಲಭ್ಯ ಸೌಲಭ್ಯ ಸಿಕ್ಕಲ್ರಿ. ಒಂದು ರೈತರು ಪಟ್ಟಣ ಮಾಡಿ ಕಾಡ್ಸಲಾರ್ದಂಗ ಜಲ್ದಿ ಹೋಗಪ್ಪ ನೀನ್ ತಗೊಂಡು ಹೋಗ್ಬಿಡು ಹೊಲಕ್ ದುಡಿ ಅಂತ ಹೇಳ್ಬೋದು. ಏನ್ ಹೇಳ್ಬೇಕು, ಅದು ಒಂದು ಮಾಹಿತಿನೇ ಇಲ್ರಿ ನಮ್ಗೆ. ನೀವ್ ನಿಮ್ ಜೊತೆಗೆ ನೀವು ಇವತ್ತು ಮಾತಾಡಿವಿ ನೋಡು, ಏನಾರ ಮಾಹಿತಿ ಕೇಳಕ್ ಬಂದ್ರೆ ನಾಳೆಗೆ ಬರ್ರಿ ನಾಡ್ದು ಬರ್ರಿ ಅಂದ್ಬಿಡ್ತಾರೆ. ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಿರಿ ಮಸ್ಕಿಗೆ, ಏನು ವಿಚಾರ ತಗೊಂಡ್ ಬಂದ್ರಿ, ಏನು ನಿಮಗೆ ಬೇಕಾಗಿತ್ತು? ಅದು ಕಿಸಾನ್ ಕಾರ್ಡಿಂದು ಇದು ನಿಂತಿತ್ತು, ಅದು ಕೇಳಕ್ ಬಂದಿದೆ, ಅದು ಪೆಂಡಿಂಗ್ ಇತ್ತು ಅದು ಕಿಸಾನ್ ಪ್ರಧಾನ ಮಂತ್ರಿ ಕಿಸಾನ್ ನಿಧಿ, ಅದು ಆಗಿಲ್ರ ಬಹಳ ದಿನಿಂದ ಪೆಂಡಿಂಗ್ ಐತೆ ಅಂತ ಹೇಳಿ ಕಳಿಸಿ ಬಿಡ್ತಾರೆ. ಪೆಂಡಿಂಗ್ ಹಿಂಗೈತೆ ಅಂದ್ರೆ ಅದು 2000 ರೂಪಾಯಿ ಬರೋದು ನಾಲ್ಕು ತಿಂಗಳು, ನಾಲ್ಕು ತಿಂಗಳು ಮೊದಲು ಬರ್ತಿತ್ತ ಇಲ್ರಿ? ಇದೇ ಅಷ್ಟು ನಮ್ಮ ವಿಭಾಗ ಮಾಡ್ಕೊಂಡಿವ್ರು ಅಣ್ಣ ತಮ್ಮ ಭಾಗ, ಅದನ್ನ ಅರ್ಜಿ ಹಾಕಿದ್ವಿ, ಅದು ಬಂದಿಲ್ರಿ, ಅದಕ್ಕೆ ಕೇಳಕ್ಕೆ ಬಂದಿದ್ವಿ, ಅವರು ಇನ್ನ ಆಗಿಲ್ಲ ಅಂತ ಹೇಳಿ ಕಳಿಸಿದ್ರೆ. ಅಲ್ಲ ಕಂಪ್ಯೂಟರ್ ಎಲ್ಲ ಚೆಕ್ ಮಾಡ್ಬೇಕಲ್ಲ, ಪೆಂಡಿಂಗ್ ಅಂತ ತೋರಿಸ್ತೈತ್ರಿ ಕಂಪ್ಯೂಟರ್ ಚೆಕ್ ಮಾಡಿದ್ರ. ಏನೋ ಡಾಕ್ಯುಮೆಂಟ್ಸ್ ಏನಾದ್ರು ನಾವು ಫಾರ್ಮ್ 90 ಮಾಹಿತಿ ಕೊಡದಾಗ ಏನಾದ್ರು ಮಿಸ್ ಆಗಿತ್ತಪ್ಪ ಅಂದ್ರೆ ಪೆಂಡಿಂಗ್ ಅಂದ್ರೆ ಇಲ್ಲ ಇಲ್ಲ ಇಲ್ಲ ಕರೆಕ್ಟ್ ಐತ್ರಿ. ಈ ನೀವು ಸ್ಟಾಪ್ ಅಂತ ಹೇಳ್ತಾರೆ, ಟ್ಯಾಕ್ಟ್ರಿ ಸ್ಪ್ರೇಕ ಎಣ್ಣೆ ಹೊಡೆಯೋದಕ್ಕೆ ಕೇಳಿದ್ರಿ, ಇನ್ನು ಅರ್ಜಿ ಆಗಿ ಏನು ಬಂದಿಲ್ಲ ಅಂತ ಹೇಳ್ತಾರೆ. ಅದು ತೊಗರಿಗೆ ಎಣ್ಣೆ ಹೊಡೆಯಕ್ಕೆ ಸ್ಪ್ರೇ ಗನ್ ಪಂಪ್ ರೀ, ಟ್ಯಾಕ್ಟ್ರಿ ಪಂಪ್ ಅರ್ಜಿ ಕೊಟ್ಟಿರಿ, ಅರ್ಜಿ ಹಾಕ್ಬೇಕಂತ ಕೇಳಕ್ ಬಂದಿವ್ರಿ, ಇನ್ನ ಚಲವಾಗಿಲ್ಲ ಅಂತ ಹೇಳ್ತಾರೆ. ಅರ್ಜಿ ಹಾಕೇನು ಬೇಕಾಗಿಲ್ಲ, ಅರ್ಜಿ ಕೊಟ್ಬಿಟ್ರೆ ಬಂದ ಕೊಡ್ತಾರೆ. ಹಿಂಗೆ ಹೇಳ್ತಾರೆ ನೋಡ್ರಿ, ಈಗ ಸುಮಾರು 2 ತಿಂಗಳ ಆಯ್ತು ಕೇಳಕ್ಕ, ಮುಂದಿನ ತಿಂಗಳು ಬರ್ರಿ ಅಂತ ಹೇಳ್ತಾರೆ. ಅರ್ಜಿ ತಗೊಳ್ಳ್ರಿ, ಬೀಜ ಎಣ್ಣೆ ಹೊಲ ಕೊಡಕ ಏನೋ ತಗೊಂಡ್ರಿಂದ ತಗೊಂಡಿವ್ರಿ, ಇದು ತೊಗರಿ ತಗೊಂಡಿವ್ರಿ, ಎಣ್ಣೆ ಏನು ಯೂಸ್ ಮಾಡಿಲ್ರಿ, ಅಲ್ಲಿ ಬೇರೆ ಕಡೆ ತಗೊಂತೀವಿ. ಇಲ್ಲಿ ಎಣ್ಣೆನೂ ಇರ್ತವೆ, ಕೆಲವೊಂದು ಸಸ್ಯ ಸಂರಕ್ಷಣಾ ಔಷಧಗಳಿರ್ತವೆ, ಇಲಾಖೆ ದರದಲ್ಲಿ ನಿಮಗೆ ಕೊಡ್ತಾರೆ. ಸಾಕಷ್ಟು ಮೇಲಿಂದ ಮೇಲೆ ಅಧಿಕಾರಿಗಳೆಲ್ಲ ಹೊಲಕ್ಕೆ ಹೋಗಿರ್ತಾರೆ, ಬಿಸಿ ಇರ್ತಾರೆ, ಒಂಚೂರು ಬಿಟ್ಟು ಒಂದ್ಸಲ ಬಿಟ್ಟು 2 ಸಲ ಬಂದರೂ ಕೂಡ ಮಾಹಿತಿ ತೊಗೊಂಡು ಮಾಡ್ಕೋಬೇಕು, ಮಾಡ್ಕೋಬೇಕ್ರಿ. ಇವರು ಒಂದ್ಸಲ ರೈತರು ಗದ್ದಲ ಮಾಡಿಬಿಡ್ತಾರೆ, ಮುಚ್ಚಿಬಿಡ್ತಾರೆ ಅಂತೇಳಿ ನಾವು ಅಲ್ಲೇ ಒಯ್ದುಬಿಡ್ತೀವಿ. ಒಂದ್ಸಲ ಇದಿರ್ತಾರೆ, ಇಲ್ಲಿ ಬೀಜ ಇರ್ತಾರೆ, ಇಲ್ಲಿ ಮೊನ್ನೆ ಬೀಜನ ಸಿಗಲ್ರಿ, ಗದ್ಲಾಯ್ತು ಅದ್ರಂಗಾಯ್ತವ ಇಲ್ಲಪ್ಪ ದೂ ಕಾರಣಕ್ಕ ದಬ್ಬ ಅಂತೇಳಿ ಬರಲ್ರಿ. ನಾವು ಇಷ್ಟೇ ಮಾಡ್ಕೊಂತ ಹೊಂಟಿವಲ್ರಿ. ತೋಟ ಗಿಟ್ಟ ಹಣ್ಣು ಗಿಣ್ಣು ಗಿಡಕ್ಕೆ ಏನಾರು ಅನುಕೂಲಗಳಾದವಲ್ಲ, ಈಗ ದಾಳಂಬ್ರಿ ಅದ, ಪಪ್ಪಾಯ ಅದ, ಇಲ್ಲ ನಮ್ಮ ಎರಿಭೂಮಿ ಇದ್ದವ್ರಿ ಬರಂಗಿಲ್ಲ. ಹಂಗಾಗಿ ಮಣ್ಣು ಪರೀಕ್ಷೆ ನೀರು ಪರೀಕ್ಷೆ ಏನಾರು ಏನು ಮಾಡಿಲ್ರಿ? ಏನು ಮಾಡಿಲ್ಲ, ಮಾಡಿ ಎಷ್ಟು ಅದ್ರಿ ಭೂಮಿ? 1 inch ಐತ್ರಿ, 1 inch ಸ್ವಲ್ಪ ಸ್ವಲ್ಪ ಅದ ಹಿಂಗ ಒಕ್ಕರಣೆ ಮಾಡಿ ಅದ್ರ ಕವರ್ ಹಾಕೊಂಡು ನೀರು ಬಿಡ್ಕೊಂತ ಡ್ರಿಪ್ ಸಮಿತಿ ಮಾಡಿಲ್ರಿ. ಎಷ್ಟು ಬೋರ್ ಹಾಕ್ಸಿರಿ? 2 ಹಾಕ್ಸಿವಿ, 1 ಫೇಲ್ ಆಗೈತೆ, 1 ಅದ್ರಾಗ ನೀರು ಇದಾವ. ಚಲೋ ನೀರು ಅದ? ಹ್ಮ್, ಚಲೋ ನೀರು ಐತಿ. ಹ್ಮ್, ಅಲ್ಲ ಅದನ್ನೇ ಡ್ರಿಪ್ ಮಾಡ್ಕೊಂಡು 1 ಎಕರೆ ಇದ್ದನ್ನ 2 ಎಕರೆ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದ್ರಿ, ಖರ್ಚು ಎಕರೆಗೆ 10,000 ಕೇಳ್ತಾರೆ ಡ್ರಿಪ್ ಮಾಡಕ. ಅವರು ಕಾಂಟ್ರಾಕ್ಟರ್ಗಳು ಮಾಡ್ತಾರೆ, ನಮ್ಗೆ ಎಕರೆಗೆ 10,000 ಕೊಟ್ರು ಆಮೇಲೆ ನಾವು ನಿಮ್ಮ ಪಾಣಿಗೆ ರೊಕ್ಕ ಐತಿ ಅಂತ ಅಂತಾರೆ. ಅಲ್ಲ ರೈತರ ಒಂದಿಗೆ ಎಷ್ಟು ಇರ್ತದೆ ಅದು ಕೊಡೋದು, 90% ಸಹಾಯಧನ ಸರ್ಕಾರ ಸಿಗುತ್ತೆ. ಹಿಂಗಾಗಿ ಖರ್ಚು ಜಾಸ್ತಿ ಬರ್ತಂತ ಬಿಟ್ಟು ಬಿಟ್ಟಿವ್ರಿ, ಈಗೆಲ್ಲ ತೊಂದರೆ ಇದ್ದದಕ್ಕೆ. ಈಗ ಶಿವಪುತ್ರಪ್ಪ ಅವ್ರಿ, ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ ಏನು ಆದ್ರೆ ಚಲೋ ಅಂತ ಅನ್ಸುತ್ತ? ಇದೆಲ್ಲ ಸರ್ಕಾರ ಸೌಲಭ್ಯಗಳು ಏಟಾರ ನಮ್ಗೆ ಅನುಕೂಲ ಆದ್ರೆ ಒಳ್ಳೇದ್ರಿ. ಡ್ರಿಪ್ ಇಂಥವು ಆಗ್ಯಾವ್ರಿ, ಈಗ ನಮ್ಮ ಮಾಡೋದ ಇಲ್ಲದ ಬಿಟ್ಟಿವ್ರಿ. ಮತ್ತೆ ಸಬ್ಸಿಡಿ ಕೊಟ್ಟರಲ್ರಿ, ಮಾಡ್ಕೊಳ್ಳಾರ ನಾವು ಅನುಕೂಲ ಇಲ್ದ ಬಿಟ್ಟಿವ್ರಿ. ಮತ್ತೆ ಈಗ ಎಲ್ಲಿ ಅಡ್ಡಾಡದಪ್ಪ, ದೌಡ ನಾವು ಸ್ವಂತ ಖರ್ಚು ಹಾಕಿ ಮಾಡ್ಕೋಬೇಕ, ಅವು ದೌಡ ಇದಾಗಲ್ಲ. ಬಿಲ್ ಒಂದ್ಸಲ ಅಡ್ಡಾಡ್ತೀರಿ, 2 ಸಲ ಅಡ್ಡಾಡ್ತೀರಿ, ಒಂದ್ಸಲ ಬರ್ಲಿಲ್ಲ 2 ಸಲ ಬರ್ಲಿಲ್ಲ ಹೋಗ್ಬಿಡಪ್ಪ ಅಂತ ಬಿಟ್ಟುಬಿಡ್ತೀವಿ. ಹಿಂಗಾಗಿ ನಾವು ತೊಂದರೆ ಆಗಿ ಬಿಟ್ಟು ಬಿಟ್ಟಿವ್ರಿ. ಈಗ ಸ್ವಂತ ಬಂಡವಾಳ ಆಗಿ ಮಾಡ್ಕೋಬೇಕು, ಅದ್ರ ಸಲಾಗಿ ನಾವು ಬಿಟ್ಟು ಬಿಟ್ಟಿವ್ರಿ. ಮಾಡ್ಕೊಳ್ಳ ಹೆಂಗ ಅನ್ಸತ್ರಿ ಶಿವಪುತ್ರಪ್ಪರೇ, ಒಕ್ಕಲ್ತನ ಹೆಂಗ ಅನ್ಸಕತ್ತದ? ಮತ್ತೀಗ ಮಾಡ್ಕೊಂತ ಹೋಗ್ಬೇಕ್ರಿ, ಏನಾದ್ರೂ ಒಳ್ಳೇದಾದ ಅಂತ ಮಾಡ್ಕೊಂತ ಹೋಗ್ಬೇಕು. ಕೂಡ ಕುಟುಂಬ ಇದೀರಿ ಎಲ್ಲರೂ? ಹಾ, ಕೂಡ್ಕೊಂಬಿಟ್ಟು ಕುಟುಂಬ ಇದೀರಿ, 4 ಮಂದಿ ಅಣ್ಣ ತಮ್ಮರು. ಎಲ್ಲರೂ ಒತ್ತಟಕ್ಕೆ? ಎಲ್ಲರೂ ಒತ್ತಟ್ಟೆ, ತಂದೆ ತಾಯಿ ಮಕ್ಕಳು ಎಲ್ಲರ ಒತ್ತಟ್ಟೆ ಇದೀವ್ರಿ. ಅಂದ್ರೆ ಎಲ್ಲರೂ ದುಡಿಯೋದು, ಎಲ್ಲರೂ ಮಾಡೋದು ಮಾಡ್ಕೊಂಡಿದ್ರಿ. 4 ಮಂದಿ ಕೂಡ ಒಕ್ಕಲ್ತನಕ್ಕೆ ಬಂದ್ರೆ ಏನೋ ಒಂದಿಬ್ಬರು ಸಾಲಿಗೆ ಏನಾರ ಒಂದ್ ಬಿಸಿನೆಸ್ ಇಲ್ರಿ? ಮೊದ್ಲ ಅವಾಗ ಅನುಕೂಲ ಆಗಿ ಸಾಲಿ ಓದಿಲ್ಲ, ಹಿಂಗಾಗಿ ತೊಂದರೆ ಆಗಿ ಹಿಂಗ ಮಾಡ್ಕೊಂತ ಹೊಂಟಿವ್ರಿ. ಒಳ್ಳೇದು ಶಿವಪುತ್ರಪ್ಪರಿ, ಸಾಕಷ್ಟು ಕೃಷಿ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. 4 ಮಂದಿ ಅಣ್ಣ ತಮ್ಮರು 20 ಎಕರೆ ಭೂಮಿಯಲ್ಲಿ ಮೆಣಸಿನ ಗಿಡ, ಹತ್ತಿ ಮತ್ತೆ ತೊಗರಿ ಈ ತರ ಬೆಳೆಗಳನ್ನು ಕೂಡ ಹಾಕೊಂಡಿದ್ದೀರಿ. ಏನಪ್ಪಾ ಅಂತಂದ್ರೆ ರೈತರಿಗೆ ಸಕಾಲಕ್ಕೆ ಇಲಾಖೆ ಯೋಜನೆಗಳು ಕಾಲಕಾಲಕ್ಕೆ ತಲುಪಬೇಕು, ಜೊತೆಗೆ ರೇಟು ಕೂಡ ಕಾಲಕಾಲಕ್ಕೆ ಆ ಸಮಯದಲ್ಲಿ ಚಲೋ ರೇಟ್ ಸಿಕ್ತಪ್ಪ ಅಂದ್ರೆ ರೈತರಿಗೆ ಅನುಕೂಲ ಆಗ್ತದೆ. ನಿಮ್ಮ ಕೃಷಿ ಈ ವರ್ಷ ಚಲೋತ್ತಾಗ ಮಾಡ್ರಿ, ಮಳೆ ಬೆಳೆ ಚೆನ್ನಾಗಾಗಲಿ, ರೇಟು ಕೂಡ ಚಲೋತ್ತಾಗ ಸಿಗಲಿ, ನಿಮ್ಮ ಕೃಷಿ ಮತ್ತೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಡ್ರಿ. ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಸ್ಕಿ ತಾಲೂಕಿನ ನಾಗರಪಂಚಿ ಗ್ರಾಮದ ಶಿವಪುತ್ರ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 8,300 ರೂಪಾಯಿಯಿಂದ 9,600 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 3,825 ರೂಪಾಯಿಯಿಂದ 4,496 ರೂಪಾಯಿ. ಈರುಳ್ಳಿ 565 ರೂಪಾಯಿಯಿಂದ 1,680 ರೂಪಾಯಿ.

ಶಂಕರ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ ನ ಮಿತ್ರ ನ ಗುರು ನೈವ ಶಿಷ್ಯಂ ಚಿದಾನಂದ ರೂಪ ಸಿಂ ಸಿಂಹೋ ಚಿದಾನಂದ ರೂಪ ಸಿಂ ಸಿಂಹೋ ಸರ್ವತ್ರ ಸರ್ವೇಂದ್ರಿಯಾಣ ನ ಚಾಸಂಗತಂ ನೈವ ಯುಕ್ತಿರ್ನ ಮೇಯ ಚಿದಾನಂದ ರೂಪ ಸಿಂಹಂ ಸಿಂಹಂ ಚಿದಾನಂದ ರೂಪ ಸಿಂಹಂ ಸಿಂಹಂ